ಒಂದ್ ವೇಳೆ ಮಧ್ಯಾಹ್ನದ ನಂತರ ಗುಡುಗು ಮಿಂಚಿನ ವಾತಾವರಣ ಕಂಡುಬಂತು ಅಂತಂದ್ರೆ ಅದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನ ತಾವು ಕೈಗೊಳ್ಳಬೇಕು ಮತ್ತು ಜಾಗ್ರತೆಯನ್ನ ವಹಿಸಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇನ್ನು ಮುಂದೆ ಹಣಮಂತ್ ಹುಜ್ಜನವರ್ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ. ಪಡ್ಕಯ್ಯೋ ಮಾಸ್ತರ, ಓ ಮಾಸ್ತರ ಅಲ್ರಿ, ನಮಗೆ ಹಣವಾಗ ಬಂದಳು. ಅವ್ರನ್ನ ಪರಿಚಯ ಮಾಡ್ಕೊಳಕ ಒಂದ್ ಮಾತನ್ನ ಅವ್ರು ಮಾತಾಡ್ಸಿದೆ. ಅವ್ರು ಯಾವ ಭಾಷೆ ಮಾತಾಡ್ತಾರೋ ಅವ್ರು ನಮ್ಗೆ ತಿಳಿದಂಗೈತಿ. ಅವ್ರ ಭಾಷೆ ನಮಗ್ ತಿಳಿದಂಗಾಗಿದ, ನಮ್ ಭಾಷೆ ಅವ್ರು ತಿಳಿದಂಗಾಗಿದ. ಅವ್ರು ಯಾರು ಅನ್ನೋ ಅಂತ ನಮ್ಗೆ ಗೊತ್ತಾಗವಲ್ರಿ. ಯಾಕ್ರಿ ಈ ಕಡೆ ಕೆಲ ಹೆಣ್ಮಗಳು ಈ ಕಡೆ ಯಾವ ಕಡೆ ಹೋಗ್ತಾರ್ರಿ? ಆಂಧ್ರ ಪ್ರದೇಶ. ತೆಲುಗು ದೇಶದವ್ರಿ? ತೆಲುಗು ಭಾಷೆ ಮಾತಾಡ್ತಾವ ನೀ? ತೆಲುಗು ಭಾಷೆ ಮಾತಾಡ್ರ ಮಾತಾಡ್ತಾವ ಹಿಂಗ್ರೆ ಅಂತ ಮಾತಾಡ್ತೀನಲ್ಲ ಮಾತಾಡ್ಸ್ರಿ. ಏನಮ್ಮ ಏನು ಈ ತೆಲುಗು ಭಾಷೆ ತಲೆಸಲೇದು? ಶುದ್ಧ ಕನ್ನಡದಲ್ಲಿ ಶೆಪ್ಪಮ್ಮ, ಶುದ್ಧ ಕನ್ನಡದಲ್ಲಿ ಶೆಪ್ಪು ಶೆಪ್ಪು. ನೀನು ಕುಶನ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ ಗಪ್ಪು. ನಿನಗ ತೆಲುಗು ಭಾಷೆ ತಿಳಿದಿ ನಾನು ಎಲ್ಲಾ ಬರಿಕಿ ನಿನ್ನ ಕನ್ನಡ ಬರ್ತಾನ ಸಂಗಟ ಹುಡುಗಾಟಕ್ಕೆ ಹಚ್ಚಿವಿ. ಅಮ್ಮ ನಾನು ಎಲ್ಲಾ ಭಾಷೆನೂ ಮಾತಾಡ್ತಾ ಇದ್ದೆ. ಎಲ್ಲಾ ಭಾಷೆ ಮಾತಾಡ್ತಿ? ಹೌದು. ಹಾಗಲ್ಲಮ್ಮ ನೀನು ಯಾರು? ನಾನು ನಿನ್ನ ಏನಂತ ಕರಿಬೇಕು? ನನ್ನ ಹೆಸರು ಏನು? ಹೆಸರು ಏನು ಹೇಳಿದ್ರ ಗೊತ್ತಾಗ್ತದೆ ಅಮ್ಮ. ಹೇಳ ಕೇಳ. ನನ್ನ ನಾಮ ನಾರಾಯಣ, ನನ್ನ ನಾಮ ನಾರಾಯಣ, ನನ್ನ ನಾಮ ನಾರಾಯಣ. ನಾರಾಯಣಿ ಎಂಬುದೇ ನನ್ನ ನಾಮ. ನಾರಾಯಣಿ ಅಂದ ನಮ್ಮ ನಾಮ. ನಾನು ಬಂದು ಕೊರವಂಜಿ ದಿನಮ್ಮ. ನಾನು ಬಂದು ಕೊರವಂಜಿ. ಹೌದಾ ಅಮ್ಮ? ಬಾ ಸಂತೋಷ ಆಯ್ತು. ಯಾಕೆ ನಮ್ ಕಡೆ ಬರುವಂತ ಕೊರವಂಜರ ವಿಷಯನ ಬೇರೆ, ನೀವು ಬರುವಂತ ವಿಷಯನ ಬೇರೆ ಅಲ್ಲಮ್ಮ. ಏ ನಿಮ್ಮ ಕಡೆ ಕೊರವಂಜಿ ಹೇಗಿರ್ತಾರ? ನಮ್ ಕಡೆ ಬರುವಂತ ಕೊರವಂಜರ ವೇಷ ಹೇಗಿರ್ತದೆ? ಹೇಗಿರ್ತದೆ? ಹತ್ತು ಹದಿನಾರು ಟೈಪ್ ಒಂದು ಸೀರೆ. ಹೌದು. ಹರಕ ಕುಪ್ಪಸ, ತಲೆ ಮೇಲೆ ಒಂದು ಬುಟ್ಟಿ, ಬುಟ್ಟಿ ಕೈಯಲ್ಲಿ ಮಾರುದ್ದು ಜಬರಿ, ಬಗಲ ಒಂದು ಸುಂಬೋಬ್ರ ಕೂಸ. ಹೌದು. ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬಿಡುತ್ತಾ ಬರ್ತಾರಮ್ಮ. ಏ ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬೇಡ ಕೊರವಂಜಿ ನಾನು ಅಲ್ಲ. ಭಿಕ್ಷೆ ಬಿಡುವಂತ ಕೊರವಂಜಿ ಅಲ್ಲಮ್ಮ. ಅಂಥ ಕೊರವಂಜಿ ನಾನು ಅಲ್ಲ. ಅಮ್ಮ ನೀನು ಎಂಥ ಕೊರವಂಜಿ? ದೇವಲೋಕದ ಕೊರವಂಜಿ ಇದ್ದೀನಿ. ದೇವಲೋಕದ ಕೊರವಂಜಿ? ಹೌದು. ಎಲ್ಲಿ ದೇವಲೋಕ, ಎಲ್ಲಿ ಭೂಲೋಕ? ಹೌದು. ಗಜ ಗಜಾಂತರ ಪರಕದ. ಹೌದು. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಯಾಗ ಬಂದಿ? ದೇವಲೋಕದಿಂದ ಭೂಲೋಕಕ್ಕೆ ನಾನು ಬರಬೇಕಾದ್ರೆ ಯಾವ ಪದ್ಧತಿಯಿಂದ ಬಂದಿ? ಗಿರಿಯಿಂದ ಮೊದಲು ನಾನು ನಾರಾಯಣಪುರಕ್ಕೆ ಬಂದಿನಿ. ನಾರಾಯಣಪುರಕ್ಕೆ ಬಂದಿ? ನಾರಾಯಣಪುರದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ಯಾಗ ಬಂದಿ? ನಾನು ಕೇರಿ ಕೇರಿಯೊಳು ಆಡುತ್ತಾ ಆಡುತ್ತಾ ಮನೆ ಮನೆ ತಿರುಗುತ್ತಾ ತಿರುಗುತ್ತಾ ಹೆಣ್ಣು ಮಕ್ಕಳಿಗೆ ಸುಖವಾಗುವಂತೆ ಶಕುನ ಸಾಮುದ್ರಿಕ ಹೇಳುತ್ತಾ ಹೇಳುತ್ತಾ ದೇವಲೋಕದಿಂದ ಈ ಭೂಲೋಕಕ್ಕೆ ನಾನು ಬಂದೆ ನೋಡ. ಇಲ್ಲಿಗೆ ಬಂದೆ ಅಮ್ಮ. ಹೌದು. ಭಾಷಣಕ್ಕಿದ್ದು ಕೊರವಂಜಿ, ನಿನ್ನ ಗುರುವಿನಂತ ಕದ್ದಂತ ವಿದ್ಯೆ ಏನಾದ್ರೂ? ನನ್ನ ಗುರುವಿನಲ್ಲಿ ಕಲಿತಂತ ಮೂಲ ವಿದ್ಯೆ ಹೇಳಿದ್ರೆ ತಿಳ್ಕೊತಿ. ಭೂತ ಬಿಡಿಸಲು ಬಲ್ಲೆ ವೇದಾನಾವಲ್ಲೆ, ಭೂತ ಬಿಡಿಸಲು ಬಲ್ಲೆ ವೇದಾಳ ಮತ್ತೆ ಅಮ್ಮ ಮಾತಾಡ. ಭೂತ ಬಿಡಿಸಬಲ್ಲೆ, ಭೂತ ಆದ್ರೂ ಬಿಡಿಸಬಲ್ಲೆ ವೇತಾಳ ವಶ ಮಾಡ್ಕೊಡ್ತಾ ಇದ್ದೀನಿ. ಮತ್ತ ಮಾತನಾಡದೆ ಇದ್ದಂತ ಮಾತಾಡಿಸ್ತಾ ಇದ್ದೀನಿ. ಭೂತ ಅಂದ್ರೆ ದೇವ ಬಿಡಿಸ್ತೇನಮ್ಮ. ಬಾಯ ಆಡಂಬರದ ಭೂತ ಅಲ್ಲ, ನಿನ್ನ ಶರೀರದಲ್ಲಿರ್ತಕ್ಕಂತ ಪಂಚಮಹಾಭೂತಗಳನ್ನು ಬಿಡಿಸಿಕೊಡ್ತಾ ಇದ್ದೀನಿ. ಪಂಚಮಹಾಭೂತಗಳನ್ನು ಬಿಡಿಸ್ತೀವಿ? ಹೌದು. ಅಮ್ಮ ಅವ್ಯಾವ ಪಂಚಮಹಾಭೂತಗಳಂದ್ರೆ? ಗುರುತಿಲ್ಲ. ಇಲ್ಲಮ್ಮ. ಪರಮೇಶ್ವರನ ಪಂಚಮುಖದಿಂದ ಪಂಚಭೂತಾತ್ಮ ಹುಟ್ಟಿದವು. ಅವ್ಯಾವಮ್ಮ? ಪೃಥ್ವಿ, ಪೃಥ್ವಿ ಆಪ, ಆಪ ತೇಜ, ತೇಜ ವಾಯು, ವಾಯು ಆಕಾಶ, ಆಕಾಶ ಐದು ತತ್ವಗಳಿಂದ ಒಂದಕ್ಕೆ ಐದೈದರಂತ 25 ತತ್ವಗಳಾದವು. ಅವ್ಯಾವಮ್ಮ? ಭೂಮಿಯ ತತ್ವದಿಂದ ಅಸ್ಥಿ, ಅಸ್ಥಿ ಮಾಂಸ, ಮಾಂಸ ನಾಡಿ, ನಾಡಿ ತ್ವಚೆ, ತ್ವಚೆ ರೋಮ, ರೋಮ ನೀರಿನ ತತ್ವದಿಂದ ಶುಕ್ಲ, ಶ್ಲೋಣಿತ, ಶ್ಲೋಣಿತ ಸ್ಥಾವರ, ಮೂತ್ರ, ಮೂತ್ರ ಸ್ಪೇದ, ಸ್ಪೇದ ಗಾಳಿಯ ತತ್ವದಿಂದ, ತತ್ವದಿಂದ ಚಲನ, ಚಲನ ವಲನ, ವಲನ ಧಾವನ, ಧಾವನ ಪ್ರಸಾವನ, ಪ್ರಸಾವನ ಆಕುಂಚನ, ಆಕುಂಚನ ಅಗ್ನಿಯ ತತ್ವದಿಂದ, ಅಗ್ನಿಯ ತತ್ವದಿಂದ ರುದ್ರ, ತ್ರಶೆ, ತ್ರಶೆ ನಿದ್ರ, ನಿದ್ರ ಆಲಶ್ಯ, ಆಲಶ್ಯ ಕಾಂತಿ, ಕಾಂತಿ ಆಕಾಶ ತತ್ವದಿಂದ, ತತ್ವದಿಂದ ಮದ, ಮದ ಮತ್ಸರ, ಮತ್ಸರ ಶೋಕ, ಶೋಕ ದಂಭ, ದಂಭ ಅಹಂಕಾರ, ಅಹಂಕಾರ ಪಾದದಿಂದ ಮೊಳಕಾಲದವರಿಗೆ ಭೂಮಿ ತತ್ವ, ಮೊಳಕಾಲಿನ ತೊಡಿಯವರಿಗೆ ನೀರಿನ ತತ್ವ, ನೀರಿನ ತತ್ವ ಹಣೆಯಿಂದ ನಾಭಿಯವರಿಗೆ ಅಗ್ನಿ ತತ್ವ, ಅಗ್ನಿಯ ತತ್ವ ನಾಭಿಯಿಂದ ಕಂಠದವರಿಗೆ ಗಾಳಿ ತತ್ವ, ಗಾಳಿಯ ತತ್ವ ಕಂಠದಿಂದ ತಲೆವರೆಗೆ ಇದು ಆಕಾಶ ತತ್ವ, ಆಕಾಶ ತತ್ವ ಈ ಪಂಚಮಹಾಭೂತದಿಂದ ಈ ನಿನ್ನ ಶರೀರ ತಯಾರಾತು. ಇದಕ್ಕೆ ಪಂಚಮಹಾಭೂತ ಆದ್ರೂ ಅನ್ನಬಹುದು, ಅನ್ನಬಹುದು ಪಂಚೀಕರಣ ಆದ್ರೂ ಅನ್ನಬಹುದು, ಅನ್ನಬಹುದು. ಇಲ್ಲಮ್ಮ ಭಾಷಣಕ್ಕಿದ್ದಿ. ಹೌದು. ನಿನ್ನ ವಿದ್ಯಾ ಪರೀಕ್ಷೆ ಮಾಡುವಂತ ಶಕ್ತಿ ನಿನ್ನಲ್ಲಿ? ನಮ್ಮಲ್ಲಿ ಇಲ್ಲ. ಇಲ್ಲ ನಿನ್ನ ವಿದ್ಯಾ ಪರೀಕ್ಷೆ ಮಾಡುವಂತ ನಮ್ಮವರು ಒಬ್ಬರಿದ್ದಾರೆ. ಇದ್ದಾರ? ಅವರು ಯಾರು ಯಾರು ಯಾವ ದೇಶದ ರಾಜನ ಮಗಳು ಮಗಳು ಆಕೆನ ಯಾರಿಗೆ ಕೊಟ್ಟರೆ ಕೊಟ್ಟಾರೆ ನಾನು ಎಲ್ಲವನ್ನು ಇಲ್ಲಿಂದಲೇ ಹೇಳ್ತಾ ಇದ್ದೀನಿ ಅದೇ ಹಂಗ ಹೇಳ್ತಿ ಕೊರವಂಜಿ ನೀನು ಹೇಳಲ್ಲ ಹೇಳ ಅದೇ ಇದೇ ಬಂದಿನ ಅಂತ ಹೇಳ್ತಿ ಆದ್ರೆ ನೀ ಈಗ ನಮ್ಮ ತಾಯಿ ಹೆಸರು ಹೇಳ್ತೀಯ ನಾನು ತ್ರಿಕಾಲ ಜ್ಞಾನಿ ಇದ್ದೀನಿ ತ್ರಿಕಾಲ ಜ್ಞಾನಿ ಹೌದು ತ್ರಿಕಾಲ ಜ್ಞಾನ ಅಂದ್ಬೇಕು ತ್ರಿಕಾಲ ಅಂದ್ರೆ ಯಾವು ತ್ರಿಕಾಲ ಅಂದ್ರೆ ಗುರುತಿಲ್ಲ ಇಲ್ಲಮ್ಮ ಭೂತ ಕಾಲ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ವರ್ತಮಾನ ಕಾಲ ಹೀಗಂದ್ರೆ ಅರ್ಥ ಆತನು ಅಮ್ಮ ಹೀಗಂದ್ರೆ ನಮ್ಗೆ ಅರ್ಥ ಆಗಲಿಲ್ಲ ಭೂತ ಅಂದ್ರೆ ಹಿಂದೆ ಆದದ್ದು ಭೂತ ಅಂದ್ರೆ ಹಿಂದೆ ಆದದ್ದು ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವಂತಹದ್ದು ಆಗತಕ್ಕಂಥದ್ದು ವರ್ತಮಾನ ಕಾಲ ಅಂದ್ರೆ ಈಗ ಸದ್ಯಕ್ಕೆ ನಡೆದದ್ದು ಇದಕ್ಕೆ ತ್ರಿಕಾಲ ಅಂತೀಯ ತ್ರಿಕಾಲ ಈ ಜ್ಞಾನದಿಂದ ನಮ್ಮ ತಾಯಿ ಹೆಸರು ಹೇಳ್ತಾ ಇದ್ದೀವಿ ಯಾರನ್ನು ನಾನು ಇಲ್ಲಿಂದೇ ಹೇಳ್ತಾ ಇದ್ದೀನಿ ಹೇಳ್ತಾ ಇದೀಯ ಕೇಳ ಹಾಗಾದ್ರೆ ಹೇಳಮ್ಮ ಪುರದರ್ಸ ಅರಸ ಯದುಕುಲ ಶಿರೋಮಣಿ ಶ್ರೀಕೃಷ್ಣನ ಅರ್ಧಾಂಗಿನಿ ಸತ್ಯ ಭಾಮೆ ಹೌದಲ್ಲೇನು ನಿಲ್ಲ ದರಿಶಾಲಿ ಸತ್ಯ ಭಾಮೆ ಹೌದಲ್ಲೇನು ನಿನ್ನ ದರಿಶಾಲಿ ಪರವಂಜಿ ಯಾವ ದ್ವಾರಾವತಿಯ ಪುರದರಸ ಅರಸ ಯದುಕುಲ ಶಿರೋಮಣಿ ಶಿರೋಮಣಿ ಶ್ರೀಕೃಷ್ಣನ ಅರ್ಧಾಂಗಿನಿ ಅರ್ಧಾಂಗಿನಿ ಸತ್ಯಭಾಮ ಹೌದಲ್ಲ ನಿನ್ನ ದ್ವಾರಶಾನಿ ಪರವಂಜಿ ಹೆಸರಲ್ಲ ಹೌದು ಹೌದು ಆದ್ರೆ ಹೇಳುದ ಅಲ್ಲ ಯಾಕ ಅಲ್ಲ ನೀವು ಕೆಟ್ಟ ಕೊರವರ ಜಾತಿ ಏ ತಿರ್ಕೊಂತಿರುವಂತ ಜಾತಿ ಹಾಗೆಲ್ಲ ಮಾತಾಡಬಾರ್ದು ಅಂದ್ರ ಈ ಮನೆ ನಡೆಸ್ಕೋತೀರಿ ಮುಂದಿನ ಮನೆ ಸುದ್ದಿ ಕೇಳ್ಕೋತೀರಿ ಆ ಮನೆ ಸುದ್ದಿ ಕೇಳ್ತೀರಿ ಮುಂದಿನ ಮನೆ ಸುದ್ದಿ ಹಾಕೋತೀರಿ ಇಲ್ಲದ ಆಗಲೇ ಹೇಳಿನಲ್ಲ ನಾನು ತ್ರಿಕಾಲ ಜ್ಞಾನಿ ಅಂತ ಇಲ್ಲಮ್ಮ ಭಾಷೆ ಹಣಕ್ಕಿದ್ದಿ ಹೌದು ಈಗ ನಾವು ಅಲ್ಲಿಗೆ ಹೋಗೋಣ ನಿನ್ನ ದ್ವಾರಶಾನಿ ಮಂದಿರಕ್ಕೆ ನಾನು ನಿನ್ನ ದ್ವಾರಶಾನಿ ಮಂದಿರಕ್ಕೆ ಬರ್ಬೇಕಾದ್ರೆ ದ್ವಾರಶಾನಿ ಕರ್ಶಾರ ಕರ್ಶಾರ ಏನು ನಿನ್ನ ದ್ವಾರಶಾನಿ ನನ್ನ ಕರ್ಶಾರ ಕರ್ಶಾರ ಅಲ್ಲಿಗೆ ಹೋಗೋಣ ಹೇಳಲ್ಲ ಯಾಕೆ ಕರೆಸಿದಳೆ ಅನ್ನ ಲೋಕನಾಥನ ರಾಣಿ ನಾ ಹುಟ್ಟ ಬಡವಿ ಅತಿ ಸೌಭಾಗ್ಯದಡಿ ಯಾಕೆ ಆ ನಿನ್ನ ದ್ವರ್ಶಾನಿ ದೊಡ್ಡ ರಾಜನ ಮಗಳು ಮಗಳು ಆಕಿ ದಿನಾಲು ಪಿತಾಂಬರು ಉಡುವಾಕಿ ಹೌದು ಉಡ್ತಾರೆ ಇಂತ ಹರಕು ಬಟ್ಟೆಗಳನ್ನು ಹಾಕಿಕೊಂಡು ನಾನು ಅಲ್ಲಿಗೆ ಹಾಗೆ ಬರಲಿ ಕೊರಂಜಿ ಈ ಸದ್ಯ ನಮ್ಮ ದ್ವಾರಶಾನಿ ಅವ್ರ ಮಂದಿರ ಬರ್ಬೇಕಾದ್ರೆ ಹರಕ್ ಸಿರಿಮೆ ಬರ್ಲಕ್ ವಾಲಂತೀಯ ಹೌದು ಈಗ ಸದ್ಯ ನಮ್ಮ ತಾವ್ರೆ ಯಾಕೆ ಕೂತಾರ ಶಕ್ತಿ ಪೂಜಾ ಕೂತಾರ ಶಕ್ತಿ ಪೂಜಾ ಕೂತಾರ ಅನ್ಬೇಕಾದ್ರೆ ಪಿತಾಂಬರ ಉಟ್ಕೊಂಡು ಕೂತಾರನು ಏ ಹಾಕಿ ಅಲ್ಲಿ ಬಿಳಿ ವಸ್ತ್ರ ಧಾರಣ ಮಾಡಿರ್ಬೇಕು ಮತ್ತೆ ಏನೇನು ಅಂತ ವಸ್ತ್ರ ಧಾರಣ ಮಾಡಿದ್ದೀನಿ ಬಿಳಿ ವಸ್ತ್ರ ಧಾರಣ ಬರ್ಲಿಕ್ಕೆ ಅಂತ ಕಾರದ ಏನ ಅಡ್ಡಿಲ್ಲ ಬರ್ತೀಯಲ್ಲ ಹಾಗಾದ್ರೆ ನನ್ನ ಕಣ್ಣಿನ ಮೇಲೆ ಕೋಲಾಡುತ್ತ ಹೋಗಿ ಅಲ್ಲಿ ಬರ್ಬೇಕಾದ್ರೆ ಕಣ್ಣಿನ ಮೇಲೆ ಜೋಗ ಆಡ್ತಾ ಬರ್ತಿ ಕೋಲಾಡ್ಕೋತ ಕೋಲ್ ಅಂದ್ರೆ ಇದ್ರ ಅರ್ಥ ನಮ್ಗೆ ಅರ್ಥ ಆಗ್ಲಿಲ್ಲಮ್ಮ ಕೋಲ್ ಅಂದ್ರೆ ಗುರುತಾಗ್ಲಿಲ್ಲ ಆಗ್ಲಿಲ್ಲಮ್ಮ ಭಗವಂತನ ನಾಮ ಸ್ಮರಣೆಯಲ್ಲಿ ಅದೇ ಒಂದು ಕೋಲ ಕೋಲ್ ಅಂದ್ರೆ ಭಗವಂತ ನಾಮ ಸ್ಮರಣೆ ಅದರಲ್ಲಿ ಅಡಕಾಗ್ಯದ ಅಡಕಾಗ್ಯದ ಅದಕ್ಕೆ ನೀನು ಕೋಲಾಡುವಂತೆ ಹೋಗ್ಬಿಡೋಣ ಯಾರು ಬೇಡ ಅಂತ ಆಡ್ಲ ನಡಿ ಹೋಗೋಣ ದೇವಕ್ಕಿ ಉದರದಲ್ಲಿ ಗಣೇಶನ ಗಣೇಶನ ಶ್ರೀ ಆರ್ದಿವಿ ಆರ್ದಿವಿ ನಿಮ್ಮ ಮೇಲೆ ನನ್ನ ಕಂದ್ರ ಜೋಗ ಅಷ್ಟು ಪಾಡೋ ಜೋಗ ಪಾಡ್ತಿ ಹೌದಮ್ಮ ಪಾಡಮ್ಮ ನಡಿ ಹಾಗಾದ್ರೆ ಮನಮೋಹನ ಮನಮೋಹನ ಮನ ಮನರಂಜನ ಬಾಳಾರೆ ಜೋ ಜೋ ಜೋ ಜೋ ಪರವಂಜಿ ಯಾಕ ಕಂದನ ಜೋಳ ಪಡ ಕೂತ್ ಬಂದಿಲ್ಲ? ಹೌದು. ಇದೇ ನೋಡಮ್ಮ ದ್ವರ್ಸಾನಿ ಅವ್ರ ಮಂದಿರ. ದ್ವರ್ಸಾನಿ ಅವ್ರ ಮಂದಿರ ಇದೇ? ನಾನು ಇಲ್ಲೇ ಕೂಡ್ತೀನಿ. ನಿನ್ನ ದ್ವರ್ಸಾನಿ ಹೇಳ ಪರವಂಜಿ ಬಂದಾಳಂತ. ಇಲ್ಲೇ ಕೂಡ್ತಿಲ್ಲ? ಇಲ್ಲೇ ಸುಮ್ಮನೆ ಕೂಡ್ಬಂತ ಭಾಗದ ಹಂತ ಅಂತ ಬಿದ್ದ ಮಾಡ ಏನ ಕೈ ಮಾತಾಡ್ಲಿಕ್ಕೆ ಹೋಗ್ಬೇಡ. ಮತ್ತೆ ಅದನ್ನ ಹೇಳ್ತೇನೆ ಅಮ್ಮ ದ್ವರ್ಸಾನಿ ಅವ್ರ ಹೊರಗೆ ಯಾಕೆ ಪರವಂಜಿ ಬಂದಾಳ್ರಿ? ಅಮ್ಮ ಆಕಿ ನೀರ್ ಕಳ್ಸುವಂತ ಪರವಂಜಿ ಅಲ್ರಿ. ಆಕಿ ಭಾಷಣಕ್ಕಿದ್ದಾಳ್ರಿ, ಸಾಕ್ಷಾತ್ ದೇವರಕ್ಕಂತ ಪರವಂಜಿ ಬಂದಾಳ್ರಿ. ನೀವು ಬರ್ರಿ ಹೊರಗ. ಬಂದೆ ಬರ್ರಿ ಅಮ್ಮ. ಕೊರವಂಜಿ ಅಂದ್ರೆ ಇವ್ರ ದೂರ ತಿಂದ್ರ ನಾನ ದ್ವಶಾನಿ ಅಂದ್ರ ನೀವ ಆಗಲ್ಲ. ಬಹಳ ಸುಂದರವಾಗಿದ್ದಾಳ್ರಿ. ನಿಮ್ಗೆ ಆಲ್ಕತ್ರಿ ಏನಾದ್ರಿ ಆಗ್ತಕ್ಕದ್ದು ಇದು ಸಹಜವಾದಂತ ಮಾತಾ? ಹೀಗಿದ್ದು ಹೆಣ್ಮಗಳು ಅವ್ರಂತರು ಕಚ್ಚಾರಿ ಅಂದ್ರ ಪಕ್ಕ ಅಲ್ರಿ. ಹೆಣ್ಮಕ್ಳ ಮ್ಯಾಗ ಹೆಣ್ಮಕ್ಳ ಮನಸ್ಸು ಮಾಡಿದ್ರೆ ಗಂಡಸಲ್ಲಿ ಹೋಗೋ ನಂತಮ್ಮ. ಆಗಲ್ಲ ನಿಮ್ಗೆ ಯಾಕೆ ಕಾಣಿಸ್ತಾರಿ? ಆ ಕೊರವಂಜಿ ಪರಮಾತ್ಮ ಅಂತ ಯಾಕೆ ಕಾಣಿಸ್ತಾಳು? ಅಂದ್ರೆ ನೀವು ಯಾವತ್ತು ಸದಾ ಕಾಲ ಪರಮಾತ್ಮರ ಧ್ಯಾಸದಲ್ಲಿ ಕೂತವ್ರ, ಅದಕ್ಕ ಯಾರು ನೋಡಿದ್ರ ಹಾಗೆ ಆಗ್ತದ ನಿಮ್ಗ? ಅಲ್ರಿ ಕೊರವಂಜಿ ಹೆಣ್ಮಗಳು ಇದ್ರ ರೂಪ ಬದಲು ಮಾಡ್ಲಿಕ್ಕೆ ಬರ್ತದ, ಆದ್ರ ಧ್ವನಿಯನ್ನ ಬದಲು ಮಾಡ್ಲಿಕ್ಕೆ ಬರ್ತದೇನ್ರಿ? ಹಂಗ ಆದ್ಮ್ಯಾಕ ಒಂದು ಮಾತ ಕೊರವಂಜಿ ಮಾತಾಡ್ಸ್ರಿ, ಧ್ವನಿನ ಗೊತ್ತಾಡಿನ್ರಿ. ಧನ್ಯವಾದ ಮಾತಾಡ್ತೇನೆ. ಮಾತಾಡಿಸಲ್ಲ ನನ್ನ ನೋಡಿ ನೀನು ಧನ್ಯಳಾಗದು ಅಷ್ಟೇನು ಮಾತು ಇಲ್ಲ, ನನ್ನ ನೋಡಿ ಜಗತ್ತು ಧನ್ಯಗೆದು ಹಾಗಾನ ಎಲ್ಲ ಮಾಶಾಲೆ ಹೇಳ್ಕೊಂಡು ನೋಡ್ರಿ ಯಾರಿಂದ್ರಿ ಹೌದ್ರಿ ಕೊರವಂಜಿ ಯಾಕ ಅಲ್ಲ ನಿನ್ನ ನೋಡಿ ಜಗತ್ತು ಹೇಗೆ ಧನ್ಯ ಆಗ್ತದ ನಮ್ಮಲ್ಲಿ ಮಾತಾಡಿಸುವಂತ ಪದ್ಧತಿ ತಪ್ಪದ. ನನ್ನ ಮಾತಾಡಿಸಬೇಕಾದ್ರೆ ಪದ್ಧತಿ ಅದ, ನಿನ್ನ ಮಾತಾಡಿಸಬೇಕಾದ್ರೆ ಪದ್ಧತಿ ಏನು ಹೇಳ್ತೀನಿ ಕೇಳು. ಯಾವ ರೀತಿ ಮಾತಾಡಿಸಬೇಕು, ಯಾವ ರೀತಿ ಮಾತಾಡಿಸಬೇಕು. ನೋಡು ನನ್ನನ್ನು ಮಾತಾಡಿಸ್ಬೇಕಾದ್ರೆ ಬರಸಾಲೆಯನ್ನು ಸರಣಿ ಮಾಡಿ ಹಚ್ಚಬೇಕು, ಎಡಕ ಬಲಕ ತುಪ್ಪ ದಿಂಗಿ ಹಚ್ಚಬೇಕು, ಹಚ್ಚಬೇಕು ಕರಿ ಕಣ್ಣಿನ ಟಂಗು ಬಿಳಿ ಎಲಿ ಕರಿ ಕಾಚ ವರಮುಕ್ತಿ ಸೊನ್ನ ನೆನಗಡಲಿ ಸುಲಿಗಬ್ಬು ಗೊನೆ ಬಾಳಿ ಹಣ್ಣು ಹಣ್ಣು ಬಂಗಾರ ಮೂರು ಮರ ಬೇಕು, ಬಂಗಾರ ಮೂರು ಮರ ಮರದ ತುಂಬಾ ಸುವರ್ಣ ಮುತ್ತವನ್ನು ಬೇಕು. ಇಷ್ಟೆಲ್ಲ ತಂದು ಕೊಟ್ಟು ನಿನ್ನ ದರ್ಸಾಲೆ ಮಂಚದಿಂದ ಕೆಳಗಿಳಿದ ಮುಂದಕ್ಕ ಬಂದು ಮೂರು ಹೆಜ್ಜಿ ಬಂದು ಕೈ ಮುಗಿದು ಕೇಳಿದ್ರು ಬಂದು ಮಾತು ಹೇಳಕ್ಕಿ ಇಲ್ಲಾದ್ರೆ ಇಲ್ಲ ಹೇಳುದಿಲ್ಲ. ಅಮ್ಮ ಪರವಾಗಿ ಮಾತಾಡಿಸಬೇಕಾದ್ರೆ ಕೆಲವೊಂದು ಪದ್ಧತಿ ಹೇಳಿದ್ರೆ ಅಕ್ಕಿ ಮಾತಾಡಿಸಬೇಕಾದ್ರೆ ಪಡಸಾಲಿ ಸಾವಣೆ ಮಾಡಿ ರಂಗ ಹೊಯ್ದು ಅಡಕ ಬಡಕ ತುಪ್ಪದಿಗೆ ಹಚ್ಚಿ ಮರ್ತಮ್ಮ ಸೋಳ ಅಂತ ಮುತ್ತನ್ನು ತಂದು ಹಾಕಿ ನೀವು ಒಂದ್ಸದಿಂದ ಮೂರು ಹೆಜ್ಜೆ ಮುಂದಕ್ಕೆ ಬಂದು ಕುಳಕೆ ಗೌರವವನ್ನು ಕೊಟ್ಟು ತಮ್ಮ ಊಚಿಕೊಳ್ಳುವಂತ ಅಭಿಮಾನ ಬಿಟ್ಟು ಕೈ ಮುಗಿದು ಕೇಳಿದ್ರೆ ಒಂದು ಮಾತು ಹೇಳಿಲ್ಲ ನಿಂತಾರೆ. ಪರವಾಗಿ ಭಾಷಣಕ್ಕೆ ದಾರಿ ಅಮ್ಮ ಹಾಗೆ ಮಾಡಿಸ್ಬೇಕಾಗಿಲ್ಲ ನೋಡ್ರಿ ಶಾಣೆ ಇದ್ದಾರೆ ಪರವಂಜಿಗೆ ನಾವು ಕೈ ಮುಗಿದಂತ ಆಗುದಿಲ್ಲ ಅದಕ್ಕೆ ವಿದ್ಯಾಕ್ರಮ ಮಾನ್ಯತೆ ಕೊಡಬೇಕಾಗ್ತದ ನೋಡ್ರಿ ಜಾಸ್ತಿ ಎಲ್ಲ ಪರಮಾತ್ಮ ಮೇಲೆ ಇಡ್ರಿ ಪರವಂಜಿ ಮಾತ್ರ ಒಂದು ಕೈ ಮುಗಿದು ಕೇಳ್ರಿ ಏನ್ ಸಂಶಯ ಕೇಳಿ ಬಿಡು ಸಂಶಯ ಅಂದ್ರೆ ನಾವು ಸದ್ಯ ನಮ್ಮ ಪರಮಾತ್ಮ ಮುಂದೆ ಹೋಗಿಲ್ಲ ಇಲ್ಲ ಇಲ್ಲ ಅದಕ್ಕ ಪರಮಾತ್ಮ ಯಾವಾಗ ಬರ್ತಾರ ಎಷ್ಟೊತ್ತಿಗೆ ಬರ್ತಾರ ಎಷ್ಟೊತ್ತಿನಾಗ ಬರ್ತಾರ ಯಾಕಮ್ಮ ದರ್ಶನ ಎಷ್ಟೊತ್ತಿ ಬರ್ತಾರ ಹೇಗೆ ಬರ್ತಾರ ಹೇಗೆ ಬರ್ತಾರ ಈ ಹೇಳಿ ತಿಳ್ಕೊತಾರ ಕೇಳು ಪಾಂಡವರ ಪಂಚ ಪ್ರಾಣ ಸುರರ್ವಡಿಯ ಸುಧಾಮನ ಗೆಳೆಯ ಓ ಸುರರ್ವಡಿಯ ರಣರಂಗ ಧೀರ ಜಾರ ಚಾರ ದಯ ಅಪಾರ ಶರಣಾಗತ ರಕ್ಷಾಮಣಿ ಇಂಗಲೆಯ ಇರುಳು ನದಿಯುತ್ತ ಒಲಿಯುತ್ತ ಗರುಡನ ಜಗದೇರಿ ಬಂದಾನ ಬಂದಾನ ಬಂದಾನ ನಿನ್ನ ಮಗ್ಗಿಲೊಳಗ ಕುಳಿತಾನ ಹೌದು ತೊಡೆಯ ಮೇಲೆ ಕೈ ಇಟ್ಟಾನ ಕೊಳವ ಗಲ್ಲವ ಪಿಡಿದಾನ ಆದರ ಮೂತ ಸವಿದಾನ ಸವಿದಾನ ಜಗರದಿರು ಗಚ್ಚದಿರು ಬಾಲಿ ಅರಗಳಿಗೆ ಸೇರಿಸು ಸಾವಧಾನವಾಗಿರು ಸಂತೋಷವಾಗಿರು ಹೋಗಿ ಬರುವ ನೆಲೆ ದುಂಡಿ ಹೋಗಿ ಬರುವೆ ನೆಲೆ ದುಂಡಿ ಕೊಡೆ ನಿನ್ನ ಗುರುತ ಮುತ್ತಿನ ಹಾರ ಇಷ್ಟರಲ್ಲಿ ಏನಾಗ್ತದೆ ಇಲ್ಲಿ ಪರಮಾತ್ಮ ಗೌಡನ ಹೆಗಲ ಮೇಲೆ ಕುಳಿತು ಬರ್ತಾನ ನನ್ನ ಇಚ್ಛಾ ಪೂರ್ತಿ ಮಾಡಿಬಿಡು ಏನೇನು ಕೊಲೆ ದೊಸಾಲಿ ಕೊಳ್ಳಲಿರ್ತಕ್ಕಂಥ ಮುತ್ತಿನ ಅವ್ರು ಕಟ್ಟಿಬಿಡು ನಾನು ಹೋಗ್ಬಿಡ್ತೀನಿ ಅಮ್ಮ ದೊಸಾಲಿ ಅವರ ಇನ್ನ ಕೊರವಂಜಿ ಹೇಳ್ರಿ ಅರ್ಧ ಗಳಿಗೆ ಒಳಗೆ ಪರಮಾತ್ಮ ಸದ್ಯ ಬರ್ತಾರ ಇನ್ನ ಆಕೆ ಇಚ್ಛಾ ಪೂರ್ತಿ ಮಾಡಂತಾರ್ರಿ ಅಂದ್ರೆ ಆಕೆ ಏನ್ ಬರ್ತಾರೆ ಕೊರವಂಜಿ ಕೊಳ್ಳಲಿರ್ತಕ್ಕಂಥ ಮುತ್ತಿನ ಹಾರಿ ಬರ್ತಾರ್ರಿ ಕೊಟ್ಟಿಬಿಡು ಕಟ್ಬಿಡ್ರಿ ಅಮ್ಮ ನಂದು ನನಗೆ ಬಂತು ಪರಮಾತ್ಮ ಧ್ಯಾನ ಮಾಡ್ಕೊತ ಕೂತ್ಬಿಡ್ರಿ ಈಗ ಸದ್ಯ ಭಗವಂತ ಬರೋ ಸಮಯ ಆಗಿದೆ ಆಗಿದೆ ನಾನೇನು ಹೋಗ್ತೀನಿ ನಡಿ ಅಮ್ಮ ನಡಿ ಹೋಗ್ಲಿಲ್ಲ ನಡೆದಳ ಕೊರವಂಜಿ ನಡೆದಾಳ

ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಂಜುನಾಥ್ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಹಾಗೂ ಡೀನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ. ಇದರ ಒಂದು ಅಂಗಸಂಸ್ಥೆಯಾದ ಹೈನು ವಿಜ್ಞಾನ ಮಹಾವಿದ್ಯಾಲಯ. ವಿದ್ಯಾರ್ಥಿಗಳು ಇದರಲ್ಲಿ ಸೀಟ್ ಪಡ್ಕೋಬೇಕಂದ್ರೆ ಪಿಸಿಎಂಬಿ ಕೋರ್ಸ್ ಅನ್ನ ಮಾಡಿರಬೇಕು, ಮತ್ತೆ ಕೆಇ ಅವರು ನಡೆಸತಕ್ಕಂತ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ನಡೆಸತಕ್ಕಂತ ಸಿಇಟಿ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನ ಪಡೆದಿರಬೇಕು, ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೀಬಹುದು. ಇದಕ್ಕೂ ಒಳ್ಳೆ ಒಂದು ಉತ್ತಮ ಅವಕಾಶ ಇದೆ. ಈ ಒಂದು ರ್ಯಾಂಕ್ ಎಲ್ಲ ಬಂದ ಮೇಲೆ ಫಾರಂ ಸೈನ್ಸ್ ಗೆ ಅಂತ ಹೋಗ್ಬಿಟ್ಟು ಅದರಲ್ಲಿ ನಾವು ಡೈರಿ ಸೈನ್ಸ್ ಅಂತ ನಾವು ಸೆಲೆಕ್ಟ್ ಮಾಡಬಹುದು. ಈ ಡೈರಿ ಸೈನ್ಸ್ ಕಾಲೇಜ್ ಅನ್ನೋದು ಕರ್ನಾಟಕದಲ್ಲಿ ಎರಡಿದಾವೆ, ಒಂದು ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ ಬೆಂಗಳೂರು, ಇನ್ನೊಂದು ಡೈರಿ ಸೈನ್ಸ್ ಕಾಲೇಜ್ ಮಹಾಗಾವ್ಕ್ರಾಸ್ ಕಲಬುರಗಿ. ಇತ್ತೀಚೆಗೆ ಈ ಐಸಿಆರ್ ಇಂದ ಡೈರಿ ಸೈನ್ಸ್ ಕಾಲೇಜ್ ಕಲಬುರಗಿ ಮತ್ತು ಬೆಂಗಳೂರು ಎರಡನ್ನೂ ಮಾನ್ಯತೆಯನ್ನ ಪಡೆದಿರುತ್ತದೆ. ಪ್ರಥಮ ಬಾರಿಗೆ ಹೈನು ವಿಜ್ಞಾನ ಮಹಾವಿದ್ಯಾಲಯ ಮಹಾಗಾವ್ಕ್ರಾಸ್ ಕಲಬುರಗಿ ಕಾಲೇಜು ಐಸಿಆರ್ ಇಂದ ಮಾನ್ಯತೆಯನ್ನ ಪಡೆದಿರುತ್ತೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ರೀತಿಯ ಮಾಹಿತಿಗಾಗಿ ಕೆಇಎ ವೆಬ್ಸೈಟ್ ಅನ್ನು ನೋಡಿ, ಮತ್ತೆ www.kveefsu.edu.in ಈ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲಿ ನೀವು ಇನ್ಫಾರ್ಮೇಶನ್ ತಗೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿನಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕೃಷಿ ಹಾಡು. ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು, ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು. ಕಪ್ಪು ಭೂಮಿಯಲ್ಲಿ ಏನು ಬೆಳೆಯಬಹುದು? ಮೂರು ಸಾಲು ಹೆಸರು, ಒಂದು ಸಾಲು ತೊಗರಿ, ಎರಡು ಸಾಲು ಎಳ್ಳು, ಒಂದು ಸಾಲು ತೊಗರಿ, ನಾಲ್ಕು ಸಾಲು ಸೋಯಾಬೀನ್, ಎರಡು ಸಾಲು ತೊಗರಿ, ಎರಡು ಸಾಲು ಸಜ್ಜೆ, ಒಂದು ಸಾಲು ತೊಗರಿ. ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು. ಕೆಂಪು ಭೂಮಿಯಲ್ಲಿ ಏನು ಬೆಳೆಯಬಹುದು? ಮೂರು ಸಾಲು ಸೇದ, ಒಂದು ಸಾಲು ತೊಗರಿ, ಎರಡು ಸಾಲು ಜೋಳ, ಒಂದು ಸಾಲು ತೊಗರಿ, ಎರಡು ಸಾಲು ಸಜ್ಜೆ, ಒಂದು ಸಾಲು ತೊಗರಿ, ಒಂದು ಸಾಲು ಹುರುಳಿ, ಎರಡು ಸಾಲು ತೊಗರಿ. ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು, ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಬರೆಯಬಾರದು. ಮತ್ತೊಂದು ಕೃಷಿ ಹಾಡು. ಬೇಕು ಅನ್ನ ಹೊಲ